ಮೇರೆಗೆ ಚೆಲುವ ಬೀರಿ. ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ಸಮಯ 7:00. ಈಗ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಪುಷ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನ್ ಈಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ, ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. एक बिस्किट का पैकेट देना. ये लीजिए. अरे बहन जी, इस पर क्या ढूंढ रही हैं? MRP. MRP छोड़िए, लाइए 10 रुपए दीजिए. ऐसे कैसे छोड़ दूं? इसकी MRP तो 9 रुपए है. MRP का अर्थ होता है अधिकतम खुदरा मूल्य सभी करों सहित, समझे? पैकेज्ड प्रोडक्ट्स पर MRP जरूर देखें और उससे अधिक भुगतान ना करें. उल्लंघन कर्ता की शिकायत नेशनल कंज्यूमर हेल्पलाइन नंबर 1915 पर करें. उपभोक्ता मामले विभाग, भारत सरकार. ಈಗ ಕೇಳೋಣ ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಪುಷ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಪುಷ್ಪ ಅವರೇ. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದ ಒಂದು ಆಹಾರದ ಬೆಳೆ. ಮುಖ್ಯವಾಗಿ ಈ ಭತ್ತವನ್ನು ನಾವು ಮುಂಗಾರಿನಲ್ಲಿ ಬೆಳ್ಕೊಳ್ತೀವಿ, ಹಾಗೆಯೇ ಈ ಬೇಸಿಗೆ ಒಂದು ಭತ್ತವನ್ನು ಕೂಡ ನಾವು ಈ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಪ್ರಾರಂಭ ಮಾಡಿಕೊಳ್ತೀವಿ. ಮುಖ್ಯವಾಗಿ ಭತ್ತದ ಬಗ್ಗೆ ನಾವು ಮಾತಾಡುವಾಗ ಒಂದು ವಿಷಯ ಅಂದರೆ ಇದು ಹೆಚ್ಚು ನೀರನ್ನು ಬಯಸುತ್ತೆ, ಹಾಗಾಗಿ ಎಲ್ಲಿ ಯಥೇಚ್ಛವಾಗಿ ನೀರಿರುತ್ತೆ ಅಂತಹ ಕಡೆ ಮಾತ್ರ ಭತ್ತವನ್ನು ಬೆಳಿಬೇಕು ಅಂತ ನಮ್ಮ ತಜ್ಞರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಈ ಕಡಿಮೆ ನೀರನ್ನು ಬಳಸಿಕೊಂಡು ಬೆಳೆಯುವಂಥ ಪದ್ಧತಿಗಳು ಕೂಡ ಬಳಕೆಗೆ ಬಂದಿದ್ದಾವೆ. ಅವುಗಳಲ್ಲಿ ಒಂದು ಏರೋಬಿಕ್ ಪದ್ಧತಿ, ಇನ್ನೊಂದು ಶ್ರೀ ಪದ್ಧತಿ ಅಂತ ಅಂದು. ಇವುಗಳಲ್ಲಿ ನಾವು ಕಡಿಮೆ ನೀರನ್ನು ಬಳಸಿಕೊಂಡು ಹೆಚ್ಚಿನ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಬಹುದು, ಜೊತೆಗೆ ಕಡಿಮೆ ನೀರಿನ ಲಭ್ಯತೆ ಇರುವಂಥ ಪ್ರದೇಶದಲ್ಲೂ ಕೂಡ ಭತ್ತವನ್ನು ಬೆಳಕಬಹುದು. ತಾವಿವತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಶ್ರೀ ಪದ್ಧತಿ ಅಂದ್ರೇನು, ಈ ಪದ್ಧತಿಯ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ ನೋಡಿ, ಈ ಶ್ರೀ ಪದ್ಧತಿ ಅಂದ್ರೆ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತ ಕರಿತೀವಿ. ಅಂದ್ರೆ ನೀರು, ಮಣ್ಣು, ಬೀಜ ಮತ್ತು ಸಸಿ ಹಾಗೂ ಗೊಬ್ಬರಗಳ ಮಿತಬಳಕೆಯಿಂದ ಭತ್ತದ ಇಳುವರಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಒಂದು ಸುಧಾರಿತವಾದ ಪದ್ಧತಿಯೇ ಈ ಶ್ರೀ ಪದ್ಧತಿ. ಈ ಶ್ರೀ ಪದ್ಧತಿಯನ್ನ ಮೊದಲ ಬಾರಿ 1980ರ ದಶಕದಲ್ಲಿ ಮಡ್ಗಾಸ್ಕರ್ ಅನ್ನೋ ಒಂದು ಪ್ರದೇಶದಲ್ಲಿ ಫಾದರ್ ಹೆನ್ರಿ ಡಿ ಲಲಾನಿ ಅಂತ ಒಬ್ಬ ವಿಜ್ಞಾನಿ ತನ್ನ ಪ್ರಾಯೋಗಿಕ ತಾಕುಗಳಲ್ಲಿ ಪ್ರಯೋಗವನ್ನು ನಡೆಸಿ ಅವರು ಇದನ್ನ ಮೊದಲ ಬಾರಿ ಮಡ್ಗಾಸ್ಕರ್ ಪ್ರದೇಶದಲ್ಲಿ ಇದನ್ನ ಪರಿಚಯಿಸಿದ್ರು. ನಂತರ 1999-2000 ಇಸ್ವಿನಲ್ಲಿ ಇದು ಭಾರತಕ್ಕೆ ಪರಿಚಯ ಆಯಿತು. ಇನ್ನು ಈ ಒಂದು ವಿನೂತನ ಪದ್ಧತಿಯ ಅವಶ್ಯಕತೆ ಇದೆಯಾ ಅಂತ ನೀವು ಕೇಳಿದ್ರಿ, ಖಂಡಿತ ಇದೆ. ಯಾಕೆ ಅಂದ್ರೆ ನೀರು ಅನ್ನೋದು ಒಂದು ಅತ್ಯಮೂಲ್ಯವಾದ ಸಂಪತ್ತು. ಈ ಭೂಮಿ ಮೇಲೆ ಜೀವಿಸ್ತಕ್ಕಂಥ ಪ್ರತಿಯೊಂದು ಜೀವಕ್ಕೂ ನೀರು ಬೇಕೇ ಬೇಕು. ಈಗ ನಾವು ನೋಡಿ, ಈಗ ಊಟ ಇಲ್ಲದೆ ಬೇಕಾದ್ರೆ ಒಂದಿನ ಅಥವಾ 2 ದಿನ ಕೂಡ ನಾವು ಇರ್ಬೋದು, ಆದರೆ ನೀರಿಲ್ಲದೆ ಖಂಡಿತ ಇರೋಕ್ಕಾಗಲ್ಲ. ಇಂತಹ ಒಂದು ಸಂಪತ್ತನ್ನ ನಾವು ವೈಜ್ಞಾನಿಕವಾದ ರೀತಿಯಲ್ಲಿ ಬಳಸಿದ್ರೆ ಆದ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಈ ಸಂಪತ್ತನ್ನ ನಾವು ಕೊಟ್ಟು ಹೋಗ್ಬೋದು, ಇಲ್ಲ ಅಂದ್ರೆ ಖಂಡಿತ ಇದು ಸಾಧ್ಯ ಇಲ್ಲ. ಇನ್ನು ನಾವು ಕೃಷಿ ರಂಗಕ್ಕೆ ಬಂದ್ರೆ ನೀರನ್ನ ಹೆಚ್ಚು ಬಳಸಿಕೊಂಡು ಬೆಳೆಯುವಂತಹ ಬೆಳೆಗಳು ಅಂದ್ರೆ ಕಬ್ಬು ಮತ್ತೆ ಭತ್ತ. ಈ ಮುಂಚೆಯಿಂದನೂ ಸಾಂಪ್ರದಾಯಿಕವಾಗಿ ಭತ್ತವನ್ನ ನೀರನ್ನ ನಿಲ್ಲಿಸಿ ಕೆಸರು ಗದ್ದೆಯಲ್ಲಿ ನಾವು ಭತ್ತವನ್ನ ಬೆಳೆಯುವಂತ ಒಂದು ಪದ್ಧತಿಯನ್ನ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಹೀಗೆ ಈ ಪದ್ಧತಿಯಲ್ಲಿ ಬೆಳಿಬೇಕಾದ್ರೆ ಸುಮಾರು 1 ಕೆಜಿ ಅಕ್ಕಿಗೆ 5,000 ಲೀಟರ್ನಷ್ಟು ನೀರು ಬೇಕಾಗುತ್ತೆ. ಆದ್ರೆ ನಿಮಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ನೀರು ತುಂಬಾ ಅಭಾವದ ಕಂಡು ಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಂಡು ಬರ್ತಕ್ಕಂಥ ತೀವ್ರ ನೀರಿನ ಕೊರತೆಯನ್ನ ನಾವು ಮನದಲ್ಲಿ ಇಟ್ಕೊಂಡು ನಾವು ಈ ಕಡಿಮೆ ನೀರನ್ನ ಬಳಸಿಕೊಂಡು ಈ ಅರೆ ನೀರಾವರಿಯಲ್ಲಿ ಬೆಳೆತಕ್ಕಂಥ ಈ ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು ಅಥವಾ ಶೇಂಗಾ, ಇವುಗಳನ್ನ ನಾವು ಹೇಗೆ ನೀರನ್ನ ನಿಲ್ಲಿಸದೆ ಕೇವಲ ಮಣ್ಣಿನಲ್ಲಿ ತೇವಾಂಶವನ್ನ ಕಾಪಾಡಿಕೊಂಡು 3-5 ದಿನಗಳಿಗೊಮ್ಮೆ ನೀರನ್ನ ಕೊಟ್ಕೊಂಡು ಹೇಗೆ ಬೆಳಿತೀವೋ ಅದೇ ರೀತಿ ಈ ಶ್ರೀ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ನೀವು ಕಡಿಮೆ ನೀರಿನಲ್ಲಿ ಅಂದ್ರೆ ಮಣ್ಣಿನಲ್ಲಿ ತೇವಾಂಶವನ್ನ ಕಾಪಾಡಿಕೊಂಡು ಭತ್ತವನ್ನ ನೀವು ಬೆಳಿಬಹುದು. ಹೀಗೆ ಈ ಶ್ರೀ ಪದ್ಧತಿಯಲ್ಲಿ ಹೀಗೆ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಂಡು ನೀವು ಬೆಳೆಯೋದ್ರಲ್ಲಿ ಯಾವುದೇ ಒಂದು ಇಳುವರಿಯ ಒಂದು ಮಟ್ಟದಲ್ಲೂ ಸಹ ನೀವು ವ್ಯತ್ಯಾಸವನ್ನ ಕಾಣೋದಿಲ್ಲ, ಅದ್ರ ಬದಲು ಇಳುವರಿ ಇನ್ನೂ ಹೆಚ್ಚಾಗೇ ಬರುತ್ತೆ ನಿಮಗೆ. ಸಾಧಾರಣವಾಗಿ ನಾವು ಭತ್ತವನ್ನ ಬೆಳೆಯುವಾಗ 4-5 ಸೆಂಟಿಮೀಟರ್ನಷ್ಟು ನೀರನ್ನ ಸತತವಾಗಿ ನಿಲ್ಲಿಸ್ತೀವಿ. ಹೌದು ಹೌದು. ಜೊತೆಗೆ 1 ಕಿಲೋಗ್ರಾಂನಷ್ಟು ಈ ಅಕ್ಕಿ ಉತ್ಪಾದನೆಗೆ 4,000 ಲೀಟರ್ನಿಂದ 5,000 ಲೀಟರ್ ನೀರು ಬೇಕಾಗುತ್ತೆ. ಅದೇ ಈ ಶ್ರೀ ಪದ್ಧತಿ ಅನುಸರಿಸಿದ್ರೆ ಸುಮಾರು 1/2ದಷ್ಟು ಕಡಿಮೆ ನೀರನ್ನ ಬಳಸ್ಕೋಬಹುದು. ಅದೊಂದು ಆಕ್ಚುಲಿ ನಮ್ಮ ರೈತರು ಏನ್ ಅಸ್ಯೂಮ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ರೆ ಭತ್ತಕ್ಕೆ ನೀರ್ ಬೇಕೇ ಬೇಕು, ನೀರ್ ನಿಲ್ಸಿದ್ರೆ ಮಾತ್ರ ಭತ್ತ ಬೆಳಿಬಹುದು ಅಂತ. ಆದ್ರೆ ಖಂಡಿತ ಇಲ್ಲ, ನೀರನ್ನ ನಿಲ್ಲಿಸದೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ನಾವು ಭತ್ತವನ್ನ ಸಹ ಬೆಳಿಬಹುದು. ಮುಖ್ಯವಾಗಿ ಇದು ಮಡಗಾಸ್ಕರ್ನಲ್ಲಿ ಅಭಿವೃದ್ಧಿ ಆಗಿದ್ರಿಂದ ಇದನ್ನ ಮಡಗಾಸ್ಕರ್ ಪದ್ಧತಿ ಅಂತಾನೂ ಕೂಡ ಕರೀತಾರೆ. ಹೌದು, ಇದನ್ನ ಮಡಗಾಸ್ಕರ್ ಪದ್ಧತಿ ಅಂತ ಸಹ ಶ್ರೀ ಪದ್ಧತಿ ಅನ್ನೋದ್ರ ಜೊತೆಗೆ ಮಡಗಾಸ್ಕರ್ ಪದ್ಧತಿ ಅಂತಾನು ಕೂಡ ಕರೀತಾರೆ. ಇನ್ನ ಮುಖ್ಯವಾಗಿ ತಾವು ತಿಳಿಸಿದಾಗೆ ಇದರಲ್ಲಿ ನಾವು ಕಡಿಮೆ ನೀರನ್ನ ಬಳಸಿಕೊಂಡು ಭತ್ತವನ್ನ ಬೆಳಿಬಹುದು. ಹಾಗಾದ್ರೆ ಈ ಶ್ರೀ ಪದ್ಧತಿಯ ಮುಖ್ಯ ತತ್ವಗಳು ಏನೇನು ಅಂತೀರಿ? ಈ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಅನುಸರ್ತಕ್ಕಂಥ ತತ್ವಗಳು ಅಂದ್ರೆ 1, ಕಡಿಮೆ ಬೀಜದ ಬಳಕೆ. ಈಗ ನೋಡಿ, ಸಾಮಾನ್ಯವಾಗಿ ನಾವು ರೈತರು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ 1 ಎಕರೆಗೆ ಸುಮಾರು 25 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ಸುಮಾರು 2-3 ಕೆಜಿ ಬಿತ್ತನೆ ಬೀಜ ಸಾಕಾಗುತ್ತೆ. ಏಕೆ ಅಂದ್ರೆ ಈ ಪದ್ಧತಿಯ 2ನೇ ತತ್ವ ಅಂದ್ರೆ ಇಲ್ಲಿ ಎಳೆ ವಯಸ್ಸಿನ ಸುಮಾರು 8-12 ದಿನಗಳ ಪ್ರಾಯದ ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೆ ಬಳಸ್ತೇವೆ. ಯಾಕೆ ಅಂದ್ರೆ ಇಲ್ಲಿ ನಾಟಿ ಮಾಡುವಾಗ ಸಹ ಒಂದು ವಿನೂತನ ಒಂದು ಪದ್ಧತಿಯನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ಅಂದ್ರೆ ಇಲ್ಲಿ ಸಾಲಿನಿಂದ ಸಾಲಿಗೆ ಹಾಗೂ ಗಿಡದಿಂದ ಗಿಡಕ್ಕೆ ಸಮಾನವಾಗಿ ಅಂತರವನ್ನ ಕಾಪಾಡಿಕೊಂಡು ಚೌಕಾಕಾರದಲ್ಲಿ ನಾವು ನಾಟಿಯನ್ನ ಮಾಡ್ತೇವೆ. ಹಾಗಾಗಿ ಬಿತ್ತನೆಗೆ ಬೇಕಾದಂತ ಬೀಜ ಅಥವಾ ನಾಟಿಗೆ ಬೇಕಾದಂತ ಸಸಿಗಳ ಪ್ರಮಾಣ ಕಡಿಮೆ. ಹಾಗಾಗಿ ನಾವು ಇಲ್ಲಿ ಬಿತ್ತನೆ ಬೀಜ ಸುಮಾರು 2-3 ಕೆಜಿ ಸಾಕಾಗುತ್ತೆ. ಇನ್ನ 4ನೇ ತತ್ವ ಅಂದ್ರೆ ಕಳೆ ನಿರ್ವಹಣೆ. ಎಲ್ಲಾ ಬೆಳೆಗಳಲ್ಲೂ ನಮ್ಮನ್ನು ಮುಖ್ಯವಾಗಿ ಕಾಡೋದು ಅಂದ್ರೆ ಕಳೆಗಳು. ಇನ್ನ ಇಲ್ಲಿ ಕಳೆ ನಿರ್ವಹಣೆ ತುಂಬಾನೇ ಸುಲಭ, ಯಾಕೆಂದ್ರೆ ನಾವು ನೀರನ್ನ ನಿಲ್ಸೋರೋದಿಲ್ಲ, ಆದ್ರೆ ಮಣ್ಣಿನಲ್ಲಿ ತೇವಾಂಶವನ್ನ ಕಾಪಾಡಿಕೊಂಡಿರ್ತೇವೆ. ಹಾಗಾಗಿ ಕಳೆಗಳ ಹಾವಳಿ ಹೆಚ್ಚಾಗೇನೋ ಕಂಡು ಬರುತ್ತೆ. ಆದ್ರೆ ಈ ಪದ್ಧತಿಯಲ್ಲಿ ಕೋನೋವಿಡರ್ ಅನ್ನ ಬಳಸಿಕೊಂಡು ಸುಮಾರು 3-4 ಬಾರಿ 10 ದಿನಗಳ ಅಂತರದಲ್ಲಿ ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳ ಮೇಲೆ ಹತೋಟಿಯನ್ನ ಪಡಿಬಹುದು. ಇನ್ನೊಂದು ಮುಖ್ಯವಾದ ತತ್ವ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಿಗೂ ನಾವು ಹೆಚ್ಚಾಗಿ ರಾಸಾಯನಿಕಗಳನ್ನ ಬಳಸ್ತೇವೆ. ಅದನ್ನ ಗೊಬ್ಬರದ ರೀತಿಯಲ್ಲಿರ್ಬೋದು ಅಥವಾ ಕಳೆನಾಶಕವಾಗಿರ್ಬೋದು ಅಥವಾ ಕೀಟನಾಶಕಗಳಾಗಿ ಇರಬಹುದು. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ನಾವು ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತೇವೆ. ಮುಖ್ಯವಾದ ತತ್ವ. ಹಾಗಾಗಿ ಈ ರಾಸಾಯನಿಕಗಳನ್ನ ಬಳಸೋದ್ರಿಂದ ನಮ್ಮ ವಾತಾವರಣದ ಮೇಲೆ ಆಗ್ತಕ್ಕಂಥ ಮಾಲಿನ್ಯವನ್ನ ನಾವು ಸ್ವಲ್ಪ ಮಟ್ಟದಲ್ಲಿ ತಡೆಗಟ್ಟಬಹುದು. ಮುಖ್ಯವಾದಂತಹ ಒಂದು ತತ್ವ ಅಂದ್ರೆ ನೀರು ನಿರ್ವಹಣೆ. ಈಗ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀವಾಗ್ಲೇ ಹೇಳ್ದಾಗೆ ಭತ್ತವನ್ನ ನೀರನ್ನ ನಿಲ್ಲಿಸಿ ಗದ್ದೆಯಲ್ಲಿ ಬೆಳೀತಾರೆ. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ನಾವು ಭತ್ತದ ಯಾವ ಹಂತದಲ್ಲೂ ಸಹ ನೀರನ್ನು ನಿಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ಕೇವಲ ಗಿಡಗಳಿಗೆ ಬೇಕಾದಾಗ, ಅಂದ್ರೆ ಇಲ್ಲಿ ನಾವು ಒಂದು ಇಂಟರ್ಮಿಟೆಂಟ್ ಡ್ರೈಯಿಂಗ್ ಅಂಡ್ ವೆಟ್ಟಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಪರ್ಯಾಯವಾಗಿ ನೀರನ್ನ ಹಾಯಿಸುವ ಮತ್ತು ಒಣಗಿಸುವ ಪದ್ಧತಿಯನ್ನ ಅಳವಡಿಸಿಕೊಂಡು ಭತ್ತವನ್ನ ಬೆಳೆಯೋದ್ರಿಂದ ನೀರಿನ ಪ್ರಮಾಣದಲ್ಲಿ 40%ರಷ್ಟು ನಾವು ಉಳಿತಾಯ ಮಾಡಬಹುದು. ಅಂದ್ರೆ ತೇವಾಂಶ ಕಡಿಮೆ ಆಗದಂತೆ ನಾವು ಸತತವಾಗಿ ನೋಡ್ಕೊಳ್ತಾ ಇರಬೇಕು, ನೀರು ನಿಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ. ಅದು ಒಂದು ಮುಖ್ಯವಾದ ತತ್ವನೇ. ಹೌದು. ತಾವು ಹೇಳಿದಾಗೆ ಈ ಬಿತ್ತನೆ ಬೀಜದಲ್ಲಿ ಸಾಕಷ್ಟು ಉಳಿತಾಯ ಮಾಡಬಹುದು. ಹೌದು, ಇದರಿಂದ ರೈತರು ಬಳಸ್ತಕ್ಕಂತ ಲೈಕ್ ಅವ್ರಿಗೇನಾದ್ರೂ ಖರ್ಚು ಹೆಚ್ಚಾಗಿ ಕಂಡು ಬರ್ತಿರ್ತದೆ, ಅಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಹೇಳ್ತೀವಿ, ಅದರಲ್ಲೂ ಸಹ ನಾವು ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ಬಿತ್ತನೆ ಬೀಜ ಅವ್ರು ಕೇವಲ 2-3 ಕೆಜಿ ತಗೊಳ್ತಾರೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಪ್ರತಿ ಎಕರೆಗೆ 25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜವನ್ನ ಬಳಸ್ಕೋಬೇಕಾಗತ್ತೆ. ಜೊತೆಗೆ ಇಲ್ಲಿ ತಾವು ತಿಳಿಸಿದಾಗೆ ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಅಂತರ ಹೆಚ್ಚಿರೋದ್ರಿಂದ ಇಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಕೂಡ ಆಡೋದಕ್ಕೆ ಅನುಕೂಲ ಆಗಿ ಇಳುವರಿ ಮಟ್ಟನೂ ಹೆಚ್ಚಾಗುತ್ತೆ. ಅದು ಒಂದು ಲಾಭ ಅಂತ ನಾವು ಪರಿಗಣಿಸಬಹುದು. ಯಾಕೆಂದ್ರೆ ಈ ಕೋನೋವಿಡರ್ ಬಳಸಿ ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಈ ಚೌಕಾಕಾರದಲ್ಲಿ ನಾವು ಹೇಗೆ ನಾಟಿ ಮಾಡಿರ್ತೀವೋ ಅದರಿಂದ ಕೋನೋವಿಡರ್ನ ನೀವು ಬಹಳ ಸುಲಭವಾಗಿ ಇದನ್ನ ಪಾಸ್ ಮಾಡಬಹುದು. ಅಂದ್ರೆ ಎರಡು ದಿಕ್ಕಿನಲ್ಲೂ ಮಾಡಬಹುದು, ಸಾಲಿನ ಮಧ್ಯದಲ್ಲೂ ಮಾಡಬಹುದು, ಮಾಡಬಹುದು. ಯಾಕಂದ್ರೆ ಸಮಾನವಾದ ಅಂತರವನ್ನ ನಾವು ಇಲ್ಲಿ ಕಾಪಾಡಿಕೊಂಡಿರ್ತೇವೆ. ಇದು ಕೂಡ ಒಂದು ಮುಖ್ಯವಾದ ಅನುಕೂಲ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ಶ್ರೀ ಪದ್ಧತಿನಲ್ಲಿ ನಾವು ಎಳೆ ಪೈರುಗಳನ್ನ ನಾಟಿ ಮಾಡಬೇಕು ಅಂತ ತಾವು ಹೇಳಿದ್ರಿ, ಅದು ಮುಖ್ಯವಾದ ಒಂದು ತತ್ವ. ಸುಮಾರು 10 ದಿನಗಳ ಒಂದು ಪೈರನ್ನ ನಾವು ಬಳಸ್ಕೋಬೇಕಾಗತ್ತೆ. ಹಾಗಾದ್ರೆ ಈ ಶ್ರೀ ಪದ್ಧತಿನಲ್ಲಿ ಸಸಿ ಮಡಿಯನ್ನ ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ? ಈಗ ನೋಡಿ, 1 ಎಕರೆಗೆ ನೀವೇನಾದ್ರೂ ನಾಟಿ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಸುಮಾರು 1/2 ಗುಂಟೆ ಅಷ್ಟು ಜಮೀನಿದ್ರೆ ಸಾಕು, ನೀವು ಸಲ್ಲಿ ಸಸಿ ಮಡಿಯನ್ನ ತಯಾರು ಮಾಡ್ಕೋಬಹುದು. ಇನ್ನ ಒಳ್ಳೆ ಸಸಿ ಮಡಿಯನ್ನ ತಯಾರು ಮಾಡೋಕೆ ನೀವು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಕೆಸರು ಆದ ಮಣ್ಣನ್ನ ಸಮತಟ್ಟಾಗಿ ಮಾಡಿಕೊಂಡು ಸುಮಾರು 10 ಸೆಂಟಿಮೀಟರ್ ಉದ್ದದಷ್ಟು ಏರು ಮಡಿಗಳನ್ನ ನೀವು ತಯಾರು ಮಾಡಿಟ್ಕೊಳ್ಬೇಕಾಗತ್ತೆ. ಇನ್ನ ರೈತರೇನಾದ್ರೂ ನಮ್ಗೆ ಜಮೀನು ಆಗ ಸದ್ಯಕ್ಕೆ ಆ ಕಾಲದಲ್ಲಿ ನಮ್ಗೆ ಲಭ್ಯತೆ ಇಲ್ಲ, ಬೇರೆ ಯಾವುದೋ ಬೆಳೆಯನ್ನ ಬೆಳೆಕೊಳ್ತಾ ಇದೀವಿ, ಹಾಗಾದಾಗ ಅವರು ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸಬಹುದು ಅಥವಾ ಕಬ್ಬಿಣದ ತಟ್ಟೆಗಳನ್ನ ಸಹ ಬಳಸಬಹುದು. ಹೀಗೆ ಈ ಸಸಿ ಮಡಿಯನ್ನ ಸುಲಭವಾಗಿ ನಿರ್ವಹಿಸೋದಕ್ಕೆ ಸುಮಾರು 1 ಏರುಮಡಿ 10 ಮೀಟರ್ ಉದ್ದ, 1 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ನಷ್ಟು ಎತ್ತರವಿದ್ರೆ ಸಾಕು. ಹೀಗೆ 4 ಸಸಿ ಮಡಿಗಳನ್ನ ಅವರು ತಯಾರು ಮಾಡಿಕೊಂಡ್ರೆ 1 ಎಕರೆಗೆ ಬೇಕಾಗುವಷ್ಟು ಸಸಿಗಳನ್ನ ಅವರು ಸಿದ್ಧಪಡಿಸಿಕೊಳ್ಬಹುದು. ಮುಖ್ಯವಾಗಿ ಏರು ಮಡಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ನಾವು ನೀರನ್ನ ನಿಲ್ಲಿಸೋ ಅವಶ್ಯಕತೆ ಇರೋದ್ರಿಲ್ಲ. ಆದ್ರಿಂದ ಸೊ ಹೀಗೆ ಸಿದ್ಧಗೊಂಡಂತ ಒಂದು ಮಡಿಯಲ್ಲಿ ನೀವು ಚೆನ್ನಾಗಿ ಕಳೆತಂತ ಒಂದು ಕೊಟ್ಟಿಗೆ ಗೊಬ್ಬರವನ್ನ ಸುಮಾರು 1/2 ಅಂಗುಲ ದಪ್ಪವಾಗಿ ಹರಡಬೇಕು. ಮೊದಲು ಸಪೋಸ್ ನೀವೇನಾದ್ರೂ ರೈತರು ಅಥವಾ ಪ್ಲಾಸ್ಟಿಕ್ ಹಾಳೆ ಅಥವಾ ಕಬ್ಬಿಣದ ತಟ್ಟೆಯಲ್ಲಿ ಏನಾದ್ರೂ ಈ ಸಸಿ ಮಡಿಗಳನ್ನ ತಯಾರು ಮಾಡ್ಕೊಳ್ತಿದ್ದಾರೆ ಅನ್ನೋದಾದ್ರೆ ಮೊದಲು ಅವರು ಮಣ್ಣು ಮತ್ತು ಈ ಕಳೆತ ಕೊಟ್ಟಿಗೆ ಗೊಬ್ಬರವನ್ನ ಸಮ ಪ್ರಮಾಣದಲ್ಲಿ 1:1 ಪ್ರಮಾಣದಲ್ಲಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಆ ತಟ್ಟೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ಸುಮಾರು 1 ಅಂಗುಲದಷ್ಟು ಎತ್ತರವಾದ ಸಸಿ ಮಡಿಯನ್ನ ಫಸ್ಟ್ ತಯಾರು ಮಾಡ್ಕೋಬೇಕಾಗತ್ತೆ. ಅದರ ಮೇಲೆ ಈಗ 1 ಎಕರೆಗೆ ಬೇಕಾಗುವಂತ ಬಿತ್ತನೆ ಬೀಜವನ್ನ ಸುಮಾರು 12 ಗಂಟೆಗಳ ಕಾಲ ನೀರಲ್ಲಿ ಚೆನ್ನಾಗಿ ನೆನೆಸಿ ನಂತರ 24 ಗಂಟೆಗಳ ಕಾಲ ಅದಕ್ಕೆ ಚೆನ್ನಾಗಿ ಕಾವು ಕೊಟ್ಟು ಮೊಳಕೆ ಬರೆಸಿ ಹೀಗೆ ಮೊಳಕೆ ಬಂದಂತ ಬೀಜಗಳನ್ನ ತೆಳುವಾಗಿ ಈ ಒಂದು ಸಸಿ ಮಡಿಗಳ ಮೇಲೆ ಹರಡಬೇಕಾಗತ್ತೆ. ಸೊ ಈಗ ಹರಡಿದ ನಂತರ ಅದರ ಮೇಲೆ ಸುಮಾರು 1/2 ಅಂಗುಲದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣನ್ನ ಬಳಸಿ ಈ ಬೀಜಗಳನ್ನ ಮುಚ್ಚಬೇಕು. ನಂತರ ಇದನ್ನ ಭತ್ತದ ಹುಲ್ಲಿನ ಸಹಾಯದಿಂದ ಮುಚ್ಚಬೇಕಾಗತ್ತೆ. ಹೀಗೆ ಮುಚ್ಚಿ ರೋಸ್ ಕ್ಯಾನ್ ಅನ್ನ ಬಳಸಿ ತುಂಬಾ ಜಾಗರೂಕತೆಯಿಂದ ನೀರನ್ನ ರೈತರು ಕೊಡಬೇಕಾಗತ್ತೆ. ಹೀಗೆ 3 ದಿನಗಳ ನಂತರ ಅಂದ್ರೆ ಪ್ರತಿದಿನ ಸಹ ನೀವು ರೋಸ್ ಕ್ಯಾನ್ ಬಳಸಿ 2 ಬಾರಿ ನೀರನ್ನ ಕೊಡಬೇಕಾಗತ್ತೆ, ಬೆಳಗ್ಗೆ ಮತ್ತು ಸಂಜೆ. 3 ದಿನಗಳ ನಂತರ ಹೊದಿಸಿದಂತ ಭತ್ತದ ಹುಲ್ಲನ್ನ ನಾವು ತೆಗಿಬೇಕು. ನಂತರ ಈ ಸಸಿ ಮಡಿಗಳ ಸುತ್ತ ನೀರನ್ನ ನಿಲ್ಲಿಸಿ ಸಸಿ ಮಡಿಗಳು ಯಾವಾಗ್ಲೂ ಹಸಿಯಾಗೇ ಇರಬೇಕು ಅನ್ನೋ ತರ ಎಚ್ಚರ ವಹಿಸಬೇಕಾಗತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಸಸಿ ಮಡಿಗಳ ಮೇಲೆ ನೀರನ್ನ ಹಾಕಬಾರದು, ಕೇವಲ ಸುತ್ತ ಮಾತ್ರ ನಾವು ನೀರು ನಿಲ್ಲಿಸಿರ್ಬೇಕು. ಇದರಿಂದ ಮಣ್ಣಿನಲ್ಲಿ ಯಾವಾಗ್ಲೂ ತೇವಾಂಶ ಕಾಪಾಡಿಕೊಂಡಿರುತ್ತೆ. ಸೊ ಪೈರು ಚೆನ್ನಾಗಿ ಬರುತ್ತೆ. ಅಂದ್ರೆ ಮಧ್ಯದಲ್ಲಿರುವಂತಹ ಮಣ್ಣು ಪಕ್ಕದಿಂದ ಈ ನೀರನ್ನು ಹೀರ್ಕೊಳ್ಳುತ್ತೆ. ಸೊ ಹೀಗೆ ಸಿದ್ಧಗೊಂಡಂತ ಸಸಿ ಮಡಿಯಲ್ಲಿ ಸಸಿಗಳು ಸುಮಾರು 2-3 ಎಲೆಗಳನ್ನು ಹೊಂದಿ ಸದೃಢವಾಗಿ ಬೆಳೆದು ಸುಮಾರು 8-12 ದಿನಗಳ ಒಳಗಾಗಿ ನಾಟಿ ಮಾಡೋದಕ್ಕೆ ನಿಮ್ಗೆ ಪೈರು ಸಿಗುತ್ತೆ. ಅಂದ್ರೆ 2-3 ಗರಿಗಳನ್ನು ಹೊಂದಿರುವಂತಹ ಸಸಿಗಳನ್ನೇ ನಾಟಿಗೆ ಬಳಸ್ಕೋಬೇಕಾಗುತ್ತೆ. ಅದು ಕೂಡ ಒಂದು ಮುಖ್ಯವಾದ ತತ್ವ ಇದರಲ್ಲಿ, ಎಳೆ ಪೈರುಗಳನ್ನ ಬಳಸ್ಕೋಬೇಕು. ಅಂದ್ರೆ ಅವು ತಂಡೆ ಹೊಡೆಯೋದಕ್ಕಿಂತ ಮುಂಚೆನೆ ನಾವು ಅವುಗಳನ್ನ ನಾಟಿ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ನೀವು 8-12 ದಿನಗಳ ಪೈರುಗಳನ್ನ ಬಳಸೋದ್ರಿಂದ ನಾಟಿಗೆ ಏನಾಗುತ್ತೆ ಅಂದ್ರೆ ಎಳೆ ವಯಸ್ಸಿನ ಪೈರುಗಳಿರ್ತವೆ. ಸೊ ಹಾಗಾಗಿ ನೀವು ನಾಟಿ ಮಾಡುವಾಗ ಈಗ ಪೈರ್ನ ಕೀಳ್ತೀರಾ, ಹಾಗ ಕೀಳ್ಬೇಕಾದ್ರೆ ಅದಕ್ಕೆ ಒಂದ್ ರೀತಿ ಬೇರ್ಗಳಿಗೆ ಅದಕ್ಕೆ ತೊಂದರೆ ಆಗುತ್ತೆ, ಆಘಾತ ಆಗುತ್ತೆ. ಈ ತೊಂದರೆಯನ್ನ ನಾವು ಇದರಲ್ಲಿ ತಪ್ಪಿಸಬಹುದು, ಯಾಕಂದ್ರೆ ಎಳೆ ಪೈರ್ ಇರುತ್ತೆ. ಜೊತೆಗೆ ನೀವು 1 ಗುಣಿಗೆ 1 ಪೈರನ್ನ ನಾಟಿ ಮಾಡ್ತೀರಾ, ಇದರಿಂದ ಈ ಒತ್ತಡ ತಪ್ಪಿ ಈ ಪೈರುಗಳು ಆ ಪರಿಸರಕ್ಕೆ ಬಹುಬೇಗ ಹೊಂದಿಕೊಳ್ಳುತ್ತೆ. ಯಾಕೆಂದ್ರೆ ಸಣ್ಣ ವಯಸ್ಸಿನ ಪೈರು ಇರುತ್ತೆ, ಹೆಚ್ಚು ಬೆಳೆದಿರೋದಿಲ್ಲ, ಹಂಗಾಗಿ ಆ ಪರಿಸರಕ್ಕೆ ಬಹುಬೇಗ ಹೊಂದಿಕೊಂಡು ಬೇರನ್ನ ಆಳವಾಗಿ ಬಿಟ್ಟು ಹೆಚ್ಚು ಹೆಚ್ಚು ತೆಂಡೆಗಳನ್ನ ಇದು ಹೊಡೆದು ಚೆನ್ನಾಗಿ ಒಂದು ಇಳುವರಿಯನ್ನ ಕೊಡುತ್ತೆ. ಮತ್ತೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು 20-25 ದಿನ ವಯಸ್ಸಿನ ಪೈರುಗಳನ್ನ ನಾಟಿಗೆ ಬಳಸಿಕೊಳ್ತೀವಿ. ಹೌದು, ಆ ವೇಳೆಗಾಗಲೇ ತಂಡೆ ಹೊಡೆಯೋಕೆ ಪ್ರಾರಂಭ ಆಗಿರುತ್ತೆ, ಬೇರು ಒಂದಕ್ಕೊಂದು ಸೇರ್ಕೊಂಡು ಗಂಟಾಗಿರುತ್ತೆ. ನೀವು ಈಗ ಪೈರನ್ನ ಕೀಳ್ಬೇಕಾದ್ರೆ ಕರೆಕ್ಟ್ ಆಗಿ ಬರೋದಿಲ್ಲ, ಬೇರು ಡ್ಯಾಮೇಜ್ ಆಗುವಂತ ಒಂದು ಸಾಧ್ಯತೆಗಳಿರ್ತವೆ. ಜೊತೆಗೆ ನೀವು ಒಂದು ಗುಣಿಗೆ 2 ಅಥವಾ 3 ಪೈರನ್ನ ನಾಟಿ ಮಾಡ್ತೀರಾ, ಹಾಗಾಗಿ ತಂಡೆಗಳು ಹೊಡೆಯೋಕೆ ಹೆಚ್ಚು ಅವಕಾಶ ಇರೋದಿಲ್ಲ. ಜೊತೆಗೆ ಅಲ್ಲಿ ನೀವು ಅಂತರ ಜಾಸ್ತಿ ಕೊಟ್ಟಿರೋದಿಲ್ಲ, ಅಲ್ಲಿ ನೀವು ಕಡಿಮೆ ಅಂತರದಲ್ಲಿ ನೀವು ನಾಟಿಯನ್ನ ಮಾಡಿರ್ತೀರಿ. ನೀವು ಈಗ ತಾವು ಈ 8-12 ದಿನದ ಪೈರನ್ನ ಶ್ರೀ ಪದ್ಧತಿಯಲ್ಲಿ ನಾವು ನಾಟಿಗೆ ಬಳಸ್ಕೋಬೇಕು ಅಂತ ಹೇಳಿದ್ರಿ. ಹೌದು, ಇದಕ್ಕಾಗಿ ನಾವು ಭೂಮಿಯ ಸಿದ್ಧತೆಯನ್ನ ಬಹಳ ನಾಜೂಕಾಗಿ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಬಹಳ ಜಾಗರೂಕತೆಯಿಂದ ಸಸಿಗಳನ್ನ ನಾಟಿ ಮಾಡಬೇಕಾಗತ್ತೆ. ಇವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹಾ, ಖಂಡಿತ. ನೋಡಿ, ಈಗ ಸಾಮಾನ್ಯ ಪದ್ಧತಿಯಲ್ಲಿ ಭತ್ತವನ್ನ ಬೆಳೆಯೋಕೆ ಹೇಗೆ ನೀವು ಭೂಮಿ ಸಿದ್ಧತೆಯನ್ನ ಮಾಡ್ಕೊಳ್ತಿರೋ ಅದೇ ರೀತಿ ಶ್ರೀ ಪದ್ಧತಿಯಲ್ಲೂ ಸಹ ನೀವು ಭೂಮಿಯನ್ನ ಆಳವಾಗಿ ಉಳುಮೆ ಮಾಡಿ 3-4 ಬಾರಿ ಕುಂಟೆ ಹೊಡೆದು ಚೆನ್ನಾಗಿ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅದರಲ್ಲಿ ನೀರನ್ನ ನಿಲ್ಲಿಸಿ ಅಂದ್ರೆ ಕೆಸರುಗದ್ದೆ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ಕೆಸರು ಉಳುಮೆಯನ್ನ ನಾವು ಮಾಡಿ ಕೆಸರುಗದ್ದೆಯನ್ನ ಮಾಡ್ಕೋಬೇಕಾಗತ್ತೆ. ಈಗ ಸಾಮಾನ್ಯವಾದ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ನೀರನ್ನ ನಿಲ್ಸೇ ಇರ್ತೀವಿ, ಆ ನಿಂತ ನೀರಿನಲ್ಲಿ ನಾವು ನಾಟಿ ಮಾಡ್ತೀವಿ. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ನೀರು ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಕೆಸರುಗದ್ದೆ ಆದ ನಂತರ ಹೆಚ್ಚಾಗಿರ್ತಕ್ಕಂತ ನೀರನ್ನ ಬಸಿದು ಹೋಗೋಕೆ ಸುಮಾರು 2 ಮೀಟರ್ ಅಂತರದಲ್ಲಿ ನಾವು ಸುಮಾರು 30-40 ಸೆಂಟಿಮೀಟರ್ ಅಗಲವಾದಂತಹ ಬಸಿಗಾಲುವೆಗಳನ್ನ ಮಾಡ್ಕೋಬೇಕು. ಇದ್ರ ಮೂಲಕ ನಾವು ಹೆಚ್ಚಾಗಿರ್ತಕ್ಕಂಥ ನೀರನ್ನ ಬಸ್ದು ಹೋಗಾಗೆ ನೋಡ್ಕೊಳ್ಬೇಕಾಗತ್ತೆ. ಸೊ ಹೀಗೆ ತಯಾರಾದಂತ ಕೆಸರು ಮಡಿಯಲ್ಲಿ ನಾವು ಈಗಾಗಲೇ ಸಸಿ ಮಡಿಯಲ್ಲಿ ತಯಾರು ಮಾಡಿಟ್ಕೊಂಡಿರ್ತಕ್ಕಂಥ 8-12 ವಯಸ್ಸಿನ ಪೈರನ್ನ ತೆಗೆದುಕೊಂಡು ಬಂದು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಸುಮಾರು 25 ಸೆಂಟಿಮೀಟರ್ ಅಷ್ಟು ಅಂತರವನ್ನ ಕಾಪಾಡಿಕೊಂಡು ಚೌಕಾಕಾರವಾಗಿ ನಾಟಿ ಮಾಡಬೇಕಾಗತ್ತೆ. ಈಗ ನೀವೇನಾದ್ರೂ 1 ಚದರ ಮೀಟರ್ ತಗೊಂಡ್ರೆ ಸುಮಾರು 16 ಸಸಿಗಳು ಬರಬೇಕಾಗತ್ತೆ. ಮತ್ತೆ ಇನ್ನೊಂದು ಒಂದು ಮುಖ್ಯವಾದ ಅಂಶ ಇಲ್ಲಿ ಏನ್ ಗಮನಿಸಬೇಕು ಅಂತಂದ್ರೆ, ಒಂದು ಗುಣಿಗೆ ಒಂದೇ ಒಂದು ಪೈರನ್ನ ಮಾತ್ರ ನಾಟಿ ಮಾಡಬೇಕಾಗತ್ತೆ, 2-3 ಮಾಡಬಾರದು. ಸೊ ಒಂದೇ ಪೈರನ್ನ ನೀವು ನಾಟಿ ಮಾಡಬೇಕಾಗತ್ತೆ. ಹೀಗೆ ಚೌಕಾಕಾರದಲ್ಲಿ ನಾವು ನಾಟಿಯನ್ನ ಮಾಡೋದ್ರಿಂದ ಎರಡೂ ದಿಕ್ಕಿನಿಂದಲೂ ಸಹ ನಾವು ಅಂತರ ಬೇಸಾಯವನ್ನ ಮಾಡಬಹುದು. ಇದರಿಂದ ಪ್ರತಿಯೊಂದು ಸಸಿಯ ಬೇರು ಸಹ ಶೀತಲಗೊಳ್ಳದೆ ಪ್ರತಿಯೊಂದು ಬೇರಿಗೂ ಗಾಳಿ ಮತ್ತು ಬೆಳಕು ಸರಾಗವಾಗಿ ಆಡೋದ್ರಿಂದ ಬೇರುಗಳು ಬಲಿಷ್ಠವಾಗಿ ಬೆಳೆದು ಹೆಚ್ಚು ಹೆಚ್ಚು ತಂಡೆಗಳನ್ನ ಒಡೆಯೋದಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಸಸಿಗಳನ್ನ ನಾವು ತೇಲ್ಸಿ ನಾಟಿ ಮಾಡಬೇಕು. ಹಾ, ಯಾಕಂದ್ರೆ ಈಗ ಆಳವಾಗಿ ನಾವು ನಾಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸಸಿ ಆಲ್ರೆಡಿ ಕೆಸರುಗದ್ದೆ ಚೆನ್ನಾಗಿರುತ್ತೆ. ಅಂದ್ರೆ ನಾವು ತೇಲ್ಸಿ ಜಸ್ಟ್ ಹೀಗೆ ಜಸ್ಟ್ ಮೃದುವಾಗಿ ಅದನ್ನ ನಾವು ಹೀಗೆ ಒತ್ತಿದ್ರೆ ಸಾಕು. ಮತ್ತೆ ಇದರಿಂದ ತಂಡೆ ಹೊಡೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಯಾಕಂದ್ರೆ ಬೇರು ಇದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಯಾಕಂದ್ರೆ ಯಾವಾಗ್ಲೂ ಮಣ್ಣು ಸಡಿಲವಾಗಿರುತ್ತೆ ಇದರಲ್ಲಿ. ಇನ್ನ ಮುಖ್ಯವಾಗಿ ಈ ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೆ ತಾವು ಈಗಾಗಲೇ ತಿಳಿಸ್ದಂಗೆ 8-12 ದಿನದ ಒಂದು ವಯಸ್ಸಿನ ಸಸಿಗಳನ್ನೇ ನಾವು ಬಳಸ್ಕೋಬೇಕು ಅಂತ ಹೇಳಿದ್ರಿ. ಇನ್ನ ಮುಖ್ಯವಾಗಿ ಈ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಇವಾಗಲೇ ತಿಳಿಸ್ಕೊಟ್ಟ ಹಾಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಸಾವಯವ ಗೊಬ್ಬರದ ಬಳಕೆಗೆ ಕೊಟ್ಟಿದೀವಿ. ಸೊ ನಿಜ ಹೇಳಬೇಕು ಅಂದ್ರೆ ಈ ಸಾವಯವ ಗೊಬ್ಬರಗಳ ಬಳಕೆಯನ್ನ ನಾವು ಹೆಚ್ಚಾಗಿ ಮಾಡೋದ್ರಿಂದಲೇ ಈ ಶ್ರೀ ಪದ್ಧತಿ ಅತಿ ಹೆಚ್ಚು ಯಶಸ್ಸನ್ನ ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ಈಗ ಇಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನ ಸಾರಜನಕ ಆಧಾರದ ಮೇಲೆ ನಾವು ಬಳಸೋದ್ರಿಂದ ಬೆಳೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನ ಪೂರೈಸೋದ್ರ ಜೊತೆಗೆ ಭೂಮಿಯ ಫಲವತ್ತತೆ ಮತ್ತು ಗುಣಮಟ್ಟವನ್ನ ಸಹ ನಾವು ಸುಧಾರಿಸ್ಕೋಬಹುದು. ಜೊತೆಗೆ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತೆ. ಜೊತೆಗೆ ಈಗ ಭೂಮಿಯಲ್ಲಿ ಸಾವಯವ ಅಂಶ ಹೆಚ್ಚಾದರೆ ಗಿಡಗಳ ಒಂದು ಬೆಳವಣಿಗೆ ಸಹ ಚೆನ್ನಾಗಿ ಆಗುತ್ತೆ. ಇನ್ನು ಪೋಷಕಾಂಶಗಳ ಮಟ್ಟಕ್ಕೆ ನಾವು ಬಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ನಾಟಿಗೆ ಮುಂಚೆ 3 ವಾರಗಳ ಮುಂಚೆ ನಾವು ಸುಮಾರು 4-5 ಟನ್ ಅಷ್ಟು ಚೆನ್ನಾಗಿ ಕಳೆದಂತಹ ಕೊಟ್ಟಿಗೆ ಗೊಬ್ಬರವನ್ನ ನಾವು ಭೂಮಿಗೆ ಎರಿಸಬೇಕಾಗತ್ತೆ. 3 ವಾರದ ನಂತರ ನಾವು ನಾಟಿಯನ್ನ ಮಾಡಬೇಕಾಗತ್ತೆ. ಹಾಗೆ ನಾಟಿ ಮಾಡುವಾಗ ಅಂದ್ರೆ ನಾಟಿ ಮಾಡೋ ಸಮಯದಲ್ಲಿ ನಾವು 20 ಕೆಜಿಯಷ್ಟು ಸಾರಜನಕ ಮತ್ತು 20 ಕೆಜಿಯಷ್ಟು ರಂಜಕ ಹಾಗೂ 10 ಕೆಜಿಯಷ್ಟು ಪೊಟ್ಯಾಷ್ ಅನ್ನ ನಾವು ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಇನ್ನು ಉಳಿದತ್ತ 20 ಕೆಜಿ ಸಾರಜನಕವನ್ನ ಎರಡು ಬಾರಿ ಅಂದ್ರೆ ನಾಟಿಯಾದಂತಹ 30 ದಿನಗಳ ನಂತರ ಅಥವಾ ನಾಟಿಯಾದ 60 ದಿನಗಳ ನಂತರ ಅಂದ್ರೆ 30 ಮತ್ತು 60 ದಿನಗಳ ನಂತರ 10 ಕೆಜಿ ಸಾರಜನಕವನ್ನ ಮೇಲುಗೊಬ್ಬರವಾಗಿ ಎರಡು ಬಾರಿ ಕೊಡಬೇಕಾಗತ್ತೆ. ಮತ್ತು 10 ಕೆಜಿ ಪೊಟ್ಯಾಶ್ ಅನ್ನ ನಾವು ಗಿಡಗಳು ಹೂ ಬಿಡುವಂತ ಒಂದು ಹಂತದಲ್ಲಿ ನಾವು ಮೇಲುಗೊಬ್ಬರವಾಗಿ ಕೊಟ್ಟರೆ ಹೆಚ್ಚು ಸೂಕ್ತ. ಅಂದ್ರೆ ಇಲ್ಲಿ ಸಾರಜನಕವನ್ನ ನಾವು ಮೂರು ಕಂತುಗಳಲ್ಲಿ ಕೊಟ್ಟಂಗಾಗುತ್ತೆ. ಹೌದು, ಮೂಲ ಗೊಬ್ಬರ ಒಂದು ಕಂತು, ಮತ್ತೆ 30 ದಿನ ಮತ್ತು 60 ದಿನಗಳ ಅಂತರದಲ್ಲಿ ಮತ್ತೆ 10-10 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಕೊಡಬೇಕಾಗತ್ತೆ. ಪೊಟ್ಯಾಷನ್ನ ಮುಖ್ಯವಾಗಿ ಹೂ ಬರುವಂತಹ ಹಂತದಲ್ಲೇ ಕೊಡಬೇಕಾಗತ್ತೆ, ಎರಡನೇ ಕಂತನ್ನ ವಿಶೇಷವಾಗಿ. ಇದರಿಂದ ಚೆನ್ನಾಗಿ ಕಾಳು ಕಟ್ಟೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ಹಿಂದೆ ನಾಟಿ ಮಾಡುವಾಗ ತಾವು ಹೇಳಿದ್ರಿ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರವನ್ನು ಕಾಪಾಡ್ಕೋಬೇಕು ಅಂತ. ಕೆಲವರು ಮಾರ್ಕರ್ ಅಂತ ಅದನ್ನು ಕೂಡ ಬಳಸ್ಕೊಳ್ತಾರೆ. ಅದನ್ನ ಭೂಮಿ ಸಿದ್ಧತೆ ಮಾಡಿದ್ಮೇಲೆ ಮಾರ್ಕರ್ ಅನ್ನ ಇಟ್ಟರೆ ಎಲ್ಲೆಲ್ಲಿ ನಾವು ಸಸಿಗಳನ್ನ ನಾಟಿ ಮಾಡಬೇಕು ಅಂತ ಅಲ್ಲಿ ಒಂದು ರೀತಿ ಚಿಹ್ನೆಗಳು ಬೀಳ್ತವೆ. ಹೌದು, ಎರಡು ಮಾರ್ಕರ್ಗಳನ್ನ ನೀವು ಎರಡು ದಿಕ್ಕಿನಲ್ಲಿ ಎಳೆದಾಗ ಅವೆರಡು ಸಂಧಿಸ್ತಕ್ಕಂಥ ಜಾಗದಲ್ಲಿ ನೀವು ಸಸಿಯನ್ನ ನಾಟಿ ಮಾಡಬಹುದು. ಅದು ಒಂದು ರೈತರಿಗೆ ಅನುಕೂಲ ಆಗುವಂತ ಪದ್ಧತಿ. ಅಂದ್ರೆ ಸಾಲಿನಿಂದ ಸಾಲಿಗೆ, ಗಿಡಕ್ಕಿಂತ ಗಿಡಕ್ಕೆ ಸರಿಯಾದ ಅಂತರ ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹೌದು, ನಾನು ಈಗಾಗಲೇ ಹೇಳ್ದಂಗೆ ನಿಮ್ಗೆ 25 ಸೆಂಟಿಮೀಟರ್ ಅಂತರವನ್ನ ಕೊಡಬಹುದು. ಕೆಲವು ರೈತರು 30 ಸೆಂಟಿಮೀಟರ್ ಅಂತರವನ್ನ ಸಹ ಕೊಟ್ಟಿದ್ದಾರೆ. ಹೀಗೆ ಹೆಚ್ಚು ಅಂತರವನ್ನ ಅಂದ್ರೆ 25-30 ಸೆಂಟಿಮೀಟರ್ ಅಂತರವನ್ನ ಕೊಟ್ಟಾಗ ಇನ್ನೂ ಹೆಚ್ಚು ತಂಡಗಳನ್ನ ಹೊಡೆದಿರುವಂತ ಒಂದು ನಿದರ್ಶನಗಳು ಕೂಡ ನಾವು ಕಂಡುಬರ್ತವೆ. ಇನ್ನ ಮುಖ್ಯವಾಗಿ ನಾವು ಈ ಒಂದು ಶ್ರೀ ಪದ್ಧತಿಯಲ್ಲಿ ಸಾಕಷ್ಟು ಅಂತರವನ್ನ ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಕೊಡ್ತೀವಿ. ಜೊತೆಗೆ ಭತ್ತ ಅಂದ್ಮೇಲೆ ತೇವಾಂಶ ಇದ್ದೇ ಇರುತ್ತೆ, ಇದರಿಂದ ಕಳೆಗಳು ಸಾಕಷ್ಟು ಸಮೃದ್ಧವಾಗಿನೇ ಬರ್ತವೆ. ಹಾಗಾದ್ರೆ ಈ ಶ್ರೀ ಪದ್ಧತಿಯಲ್ಲಿ ಕಳೆ ನಿರ್ವಹಣೆ ಹೇಗೆ ಅಂತೀರಿ? ನೀವು ಹೇಳಿದಾಗೆ ಈಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ನೀರ್ ನಿಲ್ಲಿಸಿ ಬೆಳಿತೀವಿ ಭತ್ತವನ್ನ, ಹಾಗಾಗಿ ಅಲ್ಲಿ ಕಳೆಗಳ ಹಾವಳಿ ಅಷ್ಟಾಗಿ ಕಂಡುಬರೋದಿಲ್ಲ. ಯಾಕೆಂದ್ರೆ ನೀರ್ ನಿಂತಿರುತ್ತೆ, ಕಳೆಗಳು ಬೆಳೆಯೋದಕ್ಕೆ ನಮ್ಗೆ ಅವಕಾಶ ಅಷ್ಟಾಗಿ ಇರೋದಿಲ್ಲ, ಕಡಿಮೆ ಇರುತ್ತೆ. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ನೀರನ್ನ ಯಾವ ಹಂತದಲ್ಲೂ ಸಹ ನಿಲ್ಲಿಸೋದಿಲ್ಲ. ಆದ್ರೆ ಭೂಮಿಯಲ್ಲಿ ಬೇಕಾಗುವಷ್ಟು ಸಾಕಷ್ಟು ತೇವಾಂಶವನ್ನ ನಾವು ಕಾಪಾಡಿಕೊಂಡಿರ್ತೇವೆ. ಹಾಗಾಗಿ ಇದರಲ್ಲಿ ಕಳೆಗಳನ್ನ ಹಾವಳಿ ಹೆಚ್ಚಾಗಿ ಕಂಡುಬರುತ್ತೆ. ಇಂಥ ಕಳೆಗಳನ್ನ ನಿರ್ವಹಣೆ ಮಾಡಲು ನಾವು ನಾಟಿಯಾದಂತ 15 ದಿನಗಳ ನಂತರ ಕೌನೋವೀಡರ್ ಅನ್ನ ಬಳಸಿಕೊಂಡು ಸುಮಾರು 3-4 ಬಾರಿ 10 ದಿನಗಳ ಅಂತರದಲ್ಲಿ ಅಂತರ ಬೇಸಾಯವನ್ನ ಮಾಡಬೇಕಾಗುತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಳೆಗಳ ಒಂದು ನಾಶನೂ ಆಗುತ್ತೆ, ಜೊತೆಗೆ ಕಿತ್ತಂತ ಕಳೆಗಳು ಅಲ್ಲೇ ಭೂಮಿಯಲ್ಲಿ ಸೇರಿ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಅಂಶ ಕೂಡ ಹೆಚ್ಚಾಗುತ್ತೆ. ಇದರಿಂದ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಸಹ ಹೆಚ್ಚು ವೃದ್ಧಿಯಾಗುತ್ತೆ. ಜೊತೆಗೆ ಭೂಮಿಯ ಮೇಲ್ಪದರ ಸ್ವಲ್ಪ ಸಡಿಲಗೊಳ್ಳೋದ್ರಿಂದ ಗಿಡಗಳ ಬೇರುಗಳಿಗೆ ಹೆಚ್ಚಾಗಿ ಗಾಳಿ ಆಡುತ್ತೆ. ಈ ಗಾಳಿ ಆಡೋದ್ರಿಂದ ಬೇರುಗಳು ಸಹ ಚೆನ್ನಾಗಿ ಅಭಿವೃದ್ಧಿಗೊಳ್ಳುತ್ತೆ, ಜೊತೆಗೆ ಸಸಿಗಳು ಹೆಚ್ಚು ತಂಡೆಗಳನ್ನ ಹೊಡೆಯೋದಿಕ್ಕೆ ಅವಕಾಶ ಆಗುತ್ತೆ. ಇನ್ನ ಮುಖ್ಯವಾಗಿ ಈ ಶ್ರೀ ಪದ್ಧತಿಯಲ್ಲಿ ಈ ಕಳೆಗಳ ನಿಯಂತ್ರಣಕ್ಕೆ ಕಳೆನಾಶಕಗಳನ್ನು ಕೂಡ ಬಳಸ್ಕೋಬಹುದು. ಅಂದ್ರೆ ಹೆಚ್ಚಾಗಿ ಶ್ರೀ ಪದ್ಧತಿಯಲ್ಲಿ ಕಳೆನಾಶಕಗಳ ಅವಶ್ಯಕತೆ ಏನು ಕಂಡು ಬರೋದಿಲ್ಲ. ಯಾಕೆಂದ್ರೆ ನೀವು 3-4 ಬಾರಿ ಕೋನೋವಿಡರ್ ಬಳಸೋದ್ರಿಂದ ಹೆಚ್ಚಾಗಿ ಏನು ಕಳೆಗಳ ಒಂದು ಹಾವಳಿ ಕಂಡು ಬರೋದಿಲ್ಲ. ಕಂಪ್ಲೀಟ್ ಆಗಿ ನೀವು ಕಳೆಗಳ ಮೇಲೆ ಹತೋಟಿನ ಸಾಧಿಸಬಹುದು. ಆದ್ರೂ ಅಕಸ್ಮಾತ್ ಏನಾದ್ರು ಅನಿವಾರ್ಯತೆ ಇದೆ ಅಂದ್ರೆ ರೈತರು ಬೆಂಜೋಸಲ್ಫರಾನ್ ಮಿಥೈಲ್ ಮತ್ತು ಪ್ರೆಟಿಲಾಕ್ಲೋರ್ ಅನ್ನೋ ಒಂದು ಕಾಂಬಿ ಪ್ರಾಡಕ್ಟ್ ಅಂದ್ರೆ ಮಾರ್ಕೆಟ್ನಲ್ಲಿ ನಿಮ್ಗೆ ಲೋಂಡೆಕ್ಸ್ ಪವರ್ ಅಂತ ಸಿಗತ್ತೆ, ಆ ಕಳೆನಾಶಕವನ್ನ ತಂದು 4 ಕೆಜಿಯನ್ನ ಸುಮಾರು 30 ಕೆಜಿ ಮರಳಿನಲ್ಲಿ ಮಿಶ್ರ ಮಾಡಿಕೊಂಡು ನಾಟಿಯಾದ 3 ದಿನಗಳೊಳಗಾಗಿ ಅದನ್ನ ಗದ್ದೆಗೆ ಎರಚಬೇಕಾಗತ್ತೆ. ಹೀಗೆ ಎರಚೋದ್ರಿಂದ ಉದಯಪೂರ್ವ ಕಳೆಗಳ ಮೇಲೆ ನಾವು ಹತೋಟಿಯನ್ನ ಸಾಧಿಸಬಹುದು. ಇನ್ನು ಉದಯ ಆದ್ಮೇಲೆ ಉದಯೋನ್ಮುಖ ಕಳೆಗಳಿಗೆ ನಾವು ಹೇಗಿದ್ರು ಕೋನೋವಿಡರ್ ಬಳಸೋದ್ರಿಂದ ಅದು ಉದಯೋನ್ಮುಖ ಕಳೆಗಳ ಮೇಲೆ ಸಹ ನಾವು ಹತೋಟಿಯನ್ನ ಸಾಧಿಸಬಹುದು. ಅಂದ್ರೆ ಇದು ನಾಟಿ ಸಂದರ್ಭದಲ್ಲೇ ನಾವು ಬಳಸ್ಕೋಬೇಕಾಗುತ್ತೆ. ನಾಟಿಯಾದ ಒಂದು 3 ದಿನಗಳಲ್ಲಿ 3 ದಿನಗಳೊಳಗಾಗಿ ನಾವು ಎರಚಬೇಕಾಗುತ್ತೆ. ಎರಚೋದ್ರಿಂದ ಇದು ಸುಲಭವಾಗಿ ಕೂಡ ನಾವು ಮಾಡ್ಕೋಬಹುದು. ಇನ್ನ ಈ ಶ್ರೀ ಪದ್ಧತಿಯ ಮುಖ್ಯವಾದ ಅಂಶ ಅಂದ್ರೆ ನೀರಿನ ನಿರ್ವಹಣೆ. ನೀರಿನ ನಿರ್ವಹಣೆಯಲ್ಲಿ ಯಾವ್ಯಾವ ಅಂಶಗಳ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ನಾನೀಗಾಗಲೇ ತಿಳಿಸ್ಕೊಟ್ಟ ಹಾಗೆ ವಾಡಿಕೆ ಪದ್ಧತಿಯಲ್ಲಿ ಆದ್ರೆ ನಾವು ನೀರನ್ನ ಹೆಚ್ಚು ನಿಲ್ಲಿಸಿ ಭತ್ತವನ್ನ ಬೆಳಿಬೇಕಾಗತ್ತೆ. ಅಂದ್ರೆ ಭತ್ತ ನಾಟಿ ಮಾಡೋದಿಂದ ಹಿಡಿದು ನಾವು ಕಟಾವು ಮಾಡೋವರೆಗೂ ಸಹ ಸುಮಾರು 3-4 ಸೆಂಟಿಮೀಟರ್ ಅಷ್ಟು ನೀರನ್ನ ನಿಲ್ಲಿಸೇ ಇರ್ತೀವಿ ಗದ್ದೆಯಲ್ಲಿ. ಹಾಗಾಗಿ ಹೆಚ್ಚು ನೀರು ಬೇಕಾಗತ್ತೆ. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ಅದರ ಅವಶ್ಯಕತೆ ಇರೋದಿಲ್ಲ. ನಾವು ಯಾವ ಹಂತದಲ್ಲೂ ಸಹ ನೀರನ್ನ ನಿಲ್ಲಿಸುವ ಒಂದು ಅವಶ್ಯಕತೆ ಇರೋದಿಲ್ಲ. ಅಕಸ್ಮಾತ್ ಏನಾದ್ರೂ ನೀರ್ ಹೆಚ್ಚಾದ್ರೆ ಇದು ಬಸಿದು ಹೋಗುವಂತೆ ನಾವು ಸುಮಾರು 2 ಮೀಟರ್ ಅಂತರದಲ್ಲಿ 30-40 ಸೆಂಟಿಮೀಟರ್ ಅಗಲದ ಒಂದು ಬಸಿಗಾಲುವೆಗಳನ್ನ ಮಾಡ್ಕೋಬೇಕಾಗುತ್ತೆ. ಇದ್ರ ಮೂಲಕ ನಾವು ಹೆಚ್ಚಾದಂತ ನೀರನ್ನ ಬಸ್ದು ಹೋಗೋಗೆ ನೋಡ್ಕೋಬೇಕಾಗತ್ತೆ. ಇನ್ನು ಮಣ್ಣಿನಲ್ಲಿ ನಾವು ಯಾವಾಗಲೂ ತೇವಾಂಶವನ್ನು ಕಾಪಾಡ್ಕೋಬೇಕಾಗತ್ತೆ. ಅಂದ್ರೆ ಇಂಟರ್ಮಿಟೆಂಟ್ ಡ್ರೈಯಿಂಗ್ ಅಂಡ್ ವೆಟ್ಟಿಂಗ್ ಪದ್ಧತಿಯನ್ನ ನಾವು ಇಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅನುಕ್ರಮವಾಗಿ ನೀರನ್ನ ಬಿಡೋದು ಮತ್ತು ನೀರನ್ನ ಬಸಿಯೋದು. ಹೌದು, ಅಂದ್ರೆ ಪರ್ಯಾಯವಾಗಿ ನೀರು ಬೇಕಾದಾಗ ನೀರನ್ನ ಹಾಯಿಸಬೇಕಾಗತ್ತೆ, ನಂತರ ಅದನ್ನ ಒಣಗಿಸಬೇಕಾಗತ್ತೆ. ಹೀಗೆ ಪರ್ಯಾಯವಾಗಿ ನಾವು ನೀರನ್ನು ಹಾಯಿಸುವ ಮತ್ತು ಒಣಗಿಸುವ ಪದ್ಧತಿಯನ್ನ ನಾವು ಅನುಸರಿಸೋದ್ರಿಂದ ಬೇರುಗಳ ಬೆಳವಣಿಗೆ ಸಹ ಚೆನ್ನಾಗಿ ಆಗತ್ತೆ, ಜೊತೆಗೆ ತಂಡೆಗಳು ಹೆಚ್ಚಾಗಿ ಒಡೆಯಲು ಒಂದು ಅವಕಾಶ ಆಗುತ್ತೆ. ಈ ರೀತಿ ಇಂಟರ್ಮಿಟೆಂಟ್ ಡ್ರೈಯಿಂಗ್ ಮತ್ತು ವೆಟ್ಟಿಂಗ್ ಪದ್ಧತಿಯನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ನೀರಿನ ಪ್ರಮಾಣದಲ್ಲಿ ಶೇಕಡಾ 40% ಉಳಿತಾಯ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ನಮ್ಮ ನೀರಾವರಿ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಕೂದಲಿನ ಒಂದು ಗಾತ್ರದ ಒಂದು ಬಿರುಕುಗಳು ಬಂದ ಸಂದರ್ಭದಲ್ಲಿ ನೀರನ್ನ ಕೊಡಬೇಕಾಗುತ್ತೆ. ಅದು ಒಂದು ಮುಖ್ಯವಾದ ಸೂಚನೆ ನಮ್ಮ ರೈತರಿಗೆ. ಹೌದು, ಬಹಳ ಎಳೆಗಳಂತಹ ಒಂದು ಬಿರುಕುಗಳು ಕಂಡು ಬಂದಾಗ ನೀರು ಕೊಡಬೇಕಾಗತ್ತೆ. ಹೆಚ್ಚು ಬಿರುಕುಗಳು ಹೊಡೆಯೋದಕ್ಕೆ ನಾವು ಬಿಡಬಾರದು, ಅವಕಾಶ ಕೊಡಬಾರದು. ಆಮೇಲೆ ಈ ರೀತಿ ನಾವು ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ವಾತಾವರಣಕ್ಕೆ ನಾವು ಇನ್ನೊಂದು ಕೊಡುಗೆಯನ್ನ ಸಹ ಕೊಡಬಹುದು. ಏನಪ್ಪಾ ಅಂತ ಅಂದ್ರೆ, ಈ ಭತ್ತವನ್ನ ನೀರು ನಿಲ್ಲಿಸಿ ಬೆಳೆಯೋದ್ರಿಂದ ಈ ನಮ್ಮ ವಾತಾವರಣದ ಉಷ್ಣಾಂಶವನ್ನು ಹೆಚ್ಚೋದಿಕ್ಕೆ ಮೀಥೇನ್ ಅನ್ನೋ ಒಂದು ಅನಿಲ ಸಹಕಾರಿಯಾಗಿದೆ. ಈ ಮೀಥೇನ್ ಹೊರಸೂಸುವಿಕೆ ಹೆಚ್ಚಾಗಿ ಕಂಡುಬರೋದು ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ, ನೀರು ನಿಲ್ಲಿಸಿ ಭತ್ತ ಬೆಳೆಯೋದ್ರಿಂದ. ಈ ಶ್ರೀ ಪದ್ಧತಿಯಲ್ಲಿ ನಾವು ನೀರನ್ನು ನಿಲ್ಲಿಸದೇ ಇರೋದ್ರಿಂದ ಮೀಥೇನ್ ಹೊರಸೂಸುವಿಕೆಯನ್ನ ಸಹ ನಾವು ತಡೆಗಟ್ಟಬಹುದು. ಹಾಗಾಗಿ ನಮ್ಮ ಪರಿಸರ ಮಾಲಿನ್ಯವನ್ನ ಸಹ ನಾವು ತಡೆಗಟ್ಟಬಹುದು. ಇನ್ನ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದಲ್ಲಿ ಈ ಸಸ್ಯ ಸಂರಕ್ಷಣೆ ಕಡೆಗೆ ಯಾವ ರೀತಿ ಗಮನ ಕೊಡಬೇಕಾಗುತ್ತೆ ನೋಡಿ, ಈ ಶ್ರೀ ಪದ್ಧತಿಯಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಎಳೆ ವಯಸ್ಸಿನ ಪೈರನ್ನ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಸಮಾನ ಅಂತರವನ್ನ ಕೊಟ್ಟು ಚೌಕಾಕಾರದಲ್ಲಿ ನಾವು ನಾಟಿಯನ್ನ ಮಾಡೋದ್ರಿಂದ ಇಲ್ಲಿ ಎಲ್ಲಾ ಪ್ರತಿಯೊಂದು ಸಸಿಗೂ ಸಹ ಬೆಳಕು ಮತ್ತು ಗಾಳಿ ಸರಾಗವಾಗಿ ಆಡುತ್ತೆ. ಜೊತೆಗೆ ಕೋನೋವಿಡರ್ ಬಳಸಿ ನಾವು 3-4 ಬಾರಿ ಈ ಅಂತರ ಬೇಸಾಯವನ್ನ ಮಾಡ್ತೀವಿ. ಹೀಗಾಗಿ ಭೂಮಿಯ ಮೇಲ್ಪದರ ಸ್ವಲ್ಪ ಸಡಿಲಗೊಂಡು ಸಸಿಗಳ ಬೇರುಗಳು ಹೆಚ್ಚು ಆಳವಾಗಿ ಅಭಿವೃದ್ಧಿ ಹೊಂದುತ್ತೆ. ಜೊತೆಗೆ ಸಸಿಗಳು ಸಹ ಆರೋಗ್ಯವಾಗಿ ಸದೃಢವಾಗಿ ಬೆಳೆಯೋದ್ರಿಂದ ಇಲ್ಲಿ ಕೀಟ ಮತ್ತು ರೋಗಗಳ ಬಾಧೆ ಅಷ್ಟು ಹೆಚ್ಚಾಗೇನು ಕಂಡುಬರೋದಿಲ್ಲ. ಇನ್ನೊಂದೇನಂದ್ರೆ, ಇಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸೋದಿಲ್ಲ, ಹೆಚ್ಚು ಹೆಚ್ಚಾಗಿ ನಾವು ಸಾವಯವ ಗೊಬ್ಬರಗಳ ಕಡೆ ಗಮನ ಕೊಟ್ಟಿರ್ತೇವೆ. ಹಾಗಾಗಿ ಗಿಡಗಳು ಆರೋಗ್ಯವಾಗಿ ಬೆಳೆದಿರ್ತವೆ, ಹಾಗಾಗಿ ಕೀಟ ಮತ್ತು ರೋಗ ಬಾಧೆ ಅಷ್ಟೇನು ಹೆಚ್ಚಾಗಿ ಕಂಡುಬರೋದಿಲ್ಲ. ಅಕಸ್ಮಾತ್ ಏನಾದರೂ ಕಂಡು ಬಂದ್ರೆ ಈಗಾಗಲೇ ಶಿಫಾರಸು ಮಾಡಿದಂತಹ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ನೀವು ಕೈಗೊಂಡು ಅವುಗಳಿಂದ ನಾವು ಮುಕ್ತಿಯನ್ನ ಪಡೆಯಬಹುದು. ಇನ್ನ ವಾಡಿಕೆ ಪದ್ಧತಿಗೆ ಹೋಲಿಸಿದ್ರೆ ಈ ಶ್ರೀ ಪದ್ಧತಿನಲ್ಲಿ ಕೊಯ್ಲು ಮತ್ತು ಇಳುವರಿನಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬರುತ್ತೆಯೇ? ಖಂಡಿತ, ಈ ಶ್ರೀ ಪದ್ಧತಿಯಲ್ಲಿ ವಾಡಿಕೆ ಪದ್ಧತಿಯಲ್ಲಿ ಬೆಳೆಗಳು ಕಟಾವಿಗೆ ಬರೋದು ನೋಡ್ಕೊಂಡ್ರೆ, ಈ ಶ್ರೀ ಪದ್ಧತಿಯಲ್ಲಿ ಸುಮಾರು 8-10 ದಿನ ಮುಂಚೆನೆ ನಮ್ಗೆ ಬೆಳೆ ಕಟಾವಿಗೆ ಬರುತ್ತೆ. ಇನ್ನ ಇಳುವರಿಯನ್ನ ನಾವು ಗಮನಿಸೋದೇ ಆದ್ರೆ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀವು ಎಷ್ಟು ಇಳುವರಿಯನ್ನ ಪಡಿತೀರೋ ಅದರ 20-25% ಹೆಚ್ಚು ಇಳುವರಿಯನ್ನ ನಾವು ಈ ಶ್ರೀ ಪದ್ಧತಿಯಲ್ಲಿ ಪಡ್ಕೊಳ್ತೀವಿ. ಇನ್ನ ಈ ಇಳುವರಿ ನಾವು ಬಳಸ್ತಕ್ಕಂತ ತಳಿಗಳಿರ್ಬೋದು ಅಥವಾ ನಾವು ಬಿತ್ತನೆ ಅಥವಾ ನಾಟಿ ಮಾಡಿದಂತಹ ಕಾಲ ಇವುಗಳನ್ನ ಆಧರಿಸಿ ನಾವು ಇಳುವರಿಯನ್ನ ತೆಗೆದುಕೊಳ್ಬಹುದು. ಸುಮಾರು ಹೇಳಬೇಕು ಅಂದ್ರೆ, ಸುಮಾರು 35-40 ಕ್ವಿಂಟಾಲ್ನಷ್ಟು 1 ಎಕರೆಗೆ ನೀವು ಭತ್ತವನ್ನ ಬೆಳ್ಕೋಬಹುದು. ಇಳುವರಿ ಬರುತ್ತೆ. ಅಂದ್ರೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನ್ ಬೇಸಾಯ ಮಾಡ್ತೀವಿ ತಳಿಗಳು, ಅವುಗಳನ್ನೇ ಇದಕ್ಕೂ ಬಳಸ್ಕೋಬಹುದು. ಈ ಶ್ರೀ ಪದ್ಧತಿಗೆ ಅಂತಾನೆ ಯಾವ್ದೇ ಒಂದು ವಿಶೇಷವಾದಂತ ತಳಿಗಳೇನಿಲ್ಲ. ಅಲ್ಲಿ ನೀವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾವ ತಳಿಗಳನ್ನ ಬಳಸ್ಕೊಳ್ತೀರೋ ಅದೇ ತಳಿಗಳನ್ನ ಇದರಲ್ಲೂ ಬೆಳಿಬಹುದು. ಆದ್ರೆ ಹೆಚ್ಚು ಸಂಕರಣ ತಳಿಗಳನ್ನ ಏನಾದ್ರೂ ನೀವು ಬೆಳೆದಿದ್ದಾದ್ರೆ, ಅಂದ್ರೆ KRH2 ಮತ್ತೆ KRH4 ಅಂತ ಹೇಳ್ತೀವಿ, ಈ ಒಂದು ಸಂಕರಣ ತಳಿಗಳನ್ನ ಏನಾದ್ರೂ ಬೆಳೆದ್ರೆ ಈ ಇಳುವರಿಯ ಮಟ್ಟ ಇನ್ನೂ ಹೆಚ್ಚಾಗುತ್ತೆ. ಮತ್ತೆ ಮುಂಗಾರು ಮತ್ತು ಬೇಸಿಗೆ ಎರಡರಲ್ಲೂ ತಗೋಬಹುದು ಈ ಪದ್ಧತಿಯನ್ನ ನೀವು ಅನುಸರಿಸಬಹುದು. ನೀರು ನೀವು ಇದಕ್ಕೆ ಹೆಚ್ಚಾಗಿ ಬೇಕಾಗೋದಿಲ್ಲ. ಹೌದು. ರೈತ ಬಾಂಧವರೇ, ತಮಗೆ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ, ಡಾಕ್ಟರ್ ಕೆ ಪುಷ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9880773338. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9880773338. ತುಂಬಾ ಸಂತೋಷ ಡಾಕ್ಟರ್ ಪುಷ್ಪ ಅವರೇ, ತಾವು ಇದುವರೆಗೂ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ಪದ್ಧತಿ ಭತ್ತದ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಪುಷ್ಪ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ನಾಳೆ ಸಂಜೆ 7 ಗಂಟೆಗೆ ಭಾರತದ ಘನತೆವೆತ್ತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ರಾಷ್ಟದ ಜನತೆಯನ್ನು ಉದ್ದೇಶಿಸಿ ಮಾಡುವ ಭಾಷಣ ಆಕಾಶವಾಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವರಿ. ಈಗ ಸಮಯ 7:30. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟ್ಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ TB ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ